ಕೂತಲೇ ಶಿವ ವೈದೋ ಅಲ್ಲದ ದಂಡಿಲೆ ಹಾಲ ನವನಿಯ ಬೀತಿ ಹಾಲ ತುಂಬುತ್ತಲೇ ಗಿಳಿ ಮೇಲೋ ಹಾಲ ತುಂಬುತ್ತಲೇ ಗಿಳಿ ಮೇದ ಕಾಮನನ ಮಾನ ತುಂಬುತ್ತಲೇ ಶಿವ ವೈದೋ ಹಾಡ ಬಲ್ಲವರಂತ ನಾಡಿಂದ ಕರ ಸೇವಾ ಹಾಡೋಣನ ಗೆಳೆಯ ದಣಿ ತಗದ ಹಾಡೋಣನ ಗೆಳೆಯ ದಣಿ ತಗದ ಹಾಡಿದರ ಜೋಡಕ್ಕಿನ್ನೋರಿ ನುಡದಂಗೋ ಹಾಡ ಬಲ್ಲವನಂತ ನಾಡಿಂದ ಕರ ಸೇವಾ ಹಾಡೋಣನ ಗೆಳೆಯ ದಣಿ ತಗದ ಹಾಡೋ ನನ ಗೆಳೆಯ ದನಿ ತಗದ ಹಾಡಿದರ ಜೋಡ ಕಿನ್ನೂರಿ ನುಡದಂಗೋ ಹಾಡ ಹಾಡಂದರ ನಾಯನ ಹಾಡಲೋ ಹಾಡ ನಮ್ಮಲ್ಲೆ ಹಾಗೆ ಹಾಕೋ ಹಾಡ ನಮ್ಮಲ್ಲೆ ಹಾಗೆ ಹಾಕಿ ನನ ಗೆಳೆಯ ಹಳಿಮಾಪ ತಂದ ಅಳಕೋರು ಕಾಮನ್ನ ಚಂದ ಸದರಿಗಿ ಕಾಮನ್ನ ಬಗಲಾಗ ಚಂದ ರತಿದೇವೋ ಆಲಿ ಗಂಬರಿ ಚಂದ ಕುದರಿಗಿ ತಡಿ ಚಂದ ಕಾಮನ್ನ ಚಂದ ಸದರಿಗೋ ಕಾಮನ್ನ ಚಂದ ಸದರಿಗಿ ಕಾಮನ್ನ ಬಗಲಾಗ ಚಂದ ರತಿದೇವೋ ಗಿಡದಾಗ ಗಿಡ ಚಂದ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಮ್ಯಾಲಿರುವ ಚಿಕ್ಕಾಗ ಚಂದ ಚಂದರಾಮ ಗಿಡದಾಗ ಗಿಡ ಚಂದ ಮಾವಿನ ಮರ ಚಂದ ಪಕ್ಷಾಗ ಗಿಳಿ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದ ಮ್ಯಾಲಿರುವ ಚಿಕ್ಕಾಗ ಚಂದ ಚಂದರಾಮ ಬಂಗಾರ ಬಳಿ ಮುಂದ ಬಿಂದಲಿದ್ದರ ಚಂದ ಕಂದವ ಚಂದ ಬಗಲಾಗೋ ಕಂದವ್ವ ಚಂದ ಬಗಲಾಗ ಬಬಲಾರಿ ಸದಶಿವ ಚಂದ ಮಠದಾಗೋ ಬಂಗಾರ ಬಳಿ ಮುಂದ ಬಿಂದುಲಿ ನರ ಚಂದ ಕಂದವ್ವ ಚಂದ ಬಗಲಾಗೋ ಕಂದವ್ವ ಚಂದ ಬಗಲಾಗ ಬಬಲಾದಿ ಮಠದಾಗ ಚಂದ ಸದಶಿವ ಬಿದರಿ ಬಬಲಾಗಿ ಮುಂದ ಇದರಿ ಗಾಯವನ್ಯಾರೋ ಮದರಿ ರುಂಬಲದ ಸದಾಶಿವ ಮದರಿ ರುಂಬಲದ ಸದಾಶಿವ ಇದರಿ ಶಿವರಾತ್ರಿಗೊಮ್ಮಿ ಹಾರೇವ ಬಿದರಿ ಬಬಲಾದಿ ನಡುವ ಎದುರ ಸದಶಿವ ಮದರಿ ರುಂಬಲದ ಸದಶಿವ ನಿದರಿಗೆ ಶಿವರಾತ್ರಿ ಹೊಮ್ಮಿ ಆದೇನೋ ಕಾಕಂಡಿಕಿ ಕರಿ ಚಂದ